ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮುಂಗಾರು ಹಂಗಾಮಿನ ಬೀಜದ ಆಯ್ಕೆ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಎಸ್ ದೊಡ್ಡಗೌಡರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೇನು ಮುಂಗಾರು ಹಂಗಾಮು ಆರಂಭ ಆಗ್ತಾ ಇದೆ. ರೈತ ಬಾಂಧವರು ಭೂಮಿಯನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಾಗಿ ಉಳುಮೆ ಆಗಿರಬಹುದು, ಬದುಗಳ ಸ್ವಚ್ಛತಾ ಕಾರ್ಯಕ್ರಮ ಆಗಿರಬಹುದು, ವಿವಿಧ ರೀತಿಯ ರಂಟೆ ಗುಂಟಿಗಳನ್ನ ಮಾಡಿ ಬೀಜದ ತಯಾರಿಯಲ್ಲಿದ್ದಾರೆ, ರಸಗೊಬ್ಬರಗಳ ತಯಾರಿಯಲ್ಲಿದ್ದಾರೆ, ಮಳೆ ಬಂದ ತಕ್ಷಣನೇ ಬಿತ್ತನೆಯನ್ನ ಮಾಡುವವರಿದ್ದಾರೆ. ಮುಖ್ಯವಾಗಿ ರೈತ ಬಾಂಧವರು ಬೀಜಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಯಾವ ತಳಿಯ ಗುಣಮಟ್ಟದ ಬೀಜವನ್ನು ತಗೋಬೇಕು, ಯಾವ ರೀತಿಯಾಗಿ ಬಿತ್ತನೆಯನ್ನು ಮಾಡಬೇಕು, ಸುಧಾರಿತ ತಳಿಗಳು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಮಾಹಿತಿಯೊಂದಿಗೆ ಬಿತ್ತನೆಯನ್ನು ಮಾಡಿದರೆ ಒಳ್ಳೆಯ ಲಾಭವನ್ನು ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಬೀಜದ ಆಯ್ಕೆ ಹೇಗಿರ್ತದೆ, ಜೊತೆಗೆ ಮಳೆಯಾಶ್ರಿತದಲ್ಲಿ ರೈತ ಬಾಂಧವರು ಯಾವ ಒಂದು ಬೆಳೆಯನ್ನ ತಗೋಬಹುದು, ಯಾವ ತಳಿಯನ್ನ ಆಯ್ಕೆ ಮಾಡಬಹುದು, ಜೊತೆಗೆ ನೀರಾವರಿ ಭತ್ತಕ್ಕೆ ಬಂದರೆ ಯಾವ ತಳಿಯನ್ನ ಬೆಳ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಎಂಬಂತ ಒಂದು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ದೊಡ್ಡಗೌಡರ್ ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಬೀಜ ಪ್ರಾಥಮಿಕ ಹಾಗೂ ಬಹು ಮುಖ್ಯವಾದಂತಹ ಒಂದು ಅಂಶ, ಬಿತ್ತನೆಗೆ ಮುಖ್ಯವಾದಂತಹ ಒಂದು ಆಕರವು ಕೂಡ ಹೌದು. ಈ ಉತ್ತಮ ಬೀಜದ ಮಹತ್ವ ಏನು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಗೆ ನಮ್ಮ ತಳಿಗಳ ಆಯ್ಕೆಗಿಂತ ಮುಂಚೆ ಮಾಹಿತಿಯನ್ನ ಮಾಡಿಕೊಡಿ. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಉತ್ತಮ ಬೀಜದ ಬಗ್ಗೆ ತಮಗೆ ಸ್ವಲ್ಪ ಮಾಹಿತಿ ಹೇಳಬೇಕಂತಂದ್ರೆ, ನಮ್ಮ ಭಾರತ ದೇಶ ಕೃಷಿಯ ಬೆನ್ನೆಲುಬು. ಈ ಕೃಷಿ ಒಂದು ಚೆನ್ನಾಗಿ ನಾವು ಮಾಡಬೇಕಂತಂತಂದ್ರೆ ಒಂದು ಉತ್ತಮ ತಳಿಗಳು ಬೇಕು. ಅದರ ಜೊತೆಗೆ ಉತ್ತಮ ತಳಿಗಳು ಬಂದ ನಂತರ ಅದರ ಉತ್ತಮವಾದಂತಹ ಉತ್ಕೃಷ್ಟವಾದ ಬೀಜವನ್ನು ನಾವು ರೈತರು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಉತ್ತಮ ಬೀಜದ ಆಯ್ಕೆ ಮಾಡುವುದರಿಂದ ನಮ್ಮ ದೇಶದ ಪ್ರಗತಿಯಲ್ಲಿ ಅದು ಹೆಚ್ಚಿನ ಮಹತ್ವವನ್ನು ಕೊಡುತ್ತದೆ. ಅದು ಹೇಗೆ ಅಂತಂತಂದ್ರೆ, ಉತ್ತಮವಾದಂಥ ಬೀಜವನ್ನು ಉಪಯೋಗಿಸೋದ್ರಿಂದ ಶೇಕಡ ಒಂದು 15-20% ನಾವೆಲ್ಲ ಬೆಳೆಗಳನ್ನು ಸಹ ಬೀಜದ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಒಂದು ಉತ್ತಮವಾದ ತಳಿಗಳ ಬೀಜವನ್ನು ಆಯ್ಕೆ ಮಾಡುವುದು ಅತಿ ಮುಖ್ಯವಾಗಿರುವ ಒಂದು ಅಂಶ. ಮುಖ್ಯವಾಗಿ ಬೀಜ ಉತ್ತಮವಾಗಿರಬೇಕು ಅಂತಂದ್ರೆ ಚೆನ್ನಾಗಿರ್ಬೇಕು, ಬೆಳೆ ಚೆನ್ನಾಗಿ ಬರ್ತದೆ ಎಂಬಂತ ಒಂದು ಮಾಹಿತಿಯನ್ನ ಹೇಳಿದ್ರಿ. ಉತ್ತಮ ಗುಣಮಟ್ಟದ ಬೀಜ ಅಂದ್ರೇನು, ಆ ಬೀಜ ಏನು ಅಂಶಗಳನ್ನ ಒಳಗೊಂಡಿರ್ಬೇಕಂತ? 85% ರೈತರು ತಾವೇ ಬೆಳೆದಂತ ಬೀಜವನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಹಂಗಾಮಿನಲ್ಲಿ ಉಪಯೋಗಿಸ್ತಾ ಇರುವಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದ್ರಿಂದ ಇದು ಏನಿದೆಯಲ್ಲ, ಇದು 15-20% ಇರೋದು ನಮ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಸಾಧಾರಣವಾಗಿ ಒಂದು 5-10% ಜಾಸ್ತಿ ಆಗ್ಕೊಂತ ಹೋದಂಗೆ ಏನಾಗ್ತೈತಿ, ನಮ್ಮ ದೇಶದ ಉತ್ಪಾದನೆಯಲ್ಲಿ ಇದು ಒಂದು ಹೆಚ್ಚಿನ ಮಹತ್ವನು ಕೊಡ್ತೈತೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಉತ್ತಮವಾದ ಗುಣಮಟ್ಟದ ಬೀಜ ಅಂತಂದ್ರೆ ಏನೋ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಮುಂಚೆ ಒಂದನೇದಾಗಿ ಅನುವಂಶಿಕ ಶುದ್ಧತೆ ಅಂತ ಹೇಳ್ತೀವಿ. ಇದು ಒಂದು ಉತ್ತಮ ಬೀಜದಲ್ಲಿ ಇದು ಒಂದು ಅತಿ ಮುಖ್ಯವಾದ ಒಂದು ನಾವು ಪ್ಯಾರಾಮೀಟರ್ ಅಂತ ಹೇಳ್ತಾ ಇದ್ದೀನಿ. ಇದು ಏನಪ್ಪ ಅಂತಂದ್ರೆ ಒಂದು ಯಾವುದೇ ಒಂದು ತಳಿ ಅದರದೇ ಆದಂತ ಒಂದು ಗುಣಧರ್ಮಗಳಿರ್ ಆ ಗುಣಧರ್ಮಗಳು ಅದು ಏನು ಇದೆ ಅಲ್ಲ, ಸೊ ಅದು ಇರಲೇಬೇಕಾಗತ್ತ. ಅದರಲ್ಲಿ ಬೇರೆ ತರದ ಬೀಜಗಳು ಮಿಕ್ಸ್ ಆದಂತ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಹತ್ತಿಯಲ್ಲಿ ನೀವು ನೋಡ್ತಾ ಇದ್ರಿ ಬೇರೆ ಬೇರೆ ತಳಿಗಳಿರ್ತಾವ, ಅದೇ ತರ ತೊಗರಿಯಲ್ಲಿ ಬೇರೆ ಬೇರೆ ತಳಿಗಳಿರ್ತಾವ. ಒಂದೊಂದು ತಳಿಗಳಿಗೆ ಅದರದೇ ಆದಂತ ಗುಣಧರ್ಮಗಳು ಇರ್ತಾವ. ಆ ಒಂದು ತಳಿದ ಗುಣಧರ್ಮ ಅದು 100% ಇರಬೇಕಾಗತ್ತ ಶೇಕಡ. ಉದಾಹರಣೆ ಹೇಳ್ಬೇಕಂತಂದ್ರೆ ಇದರಲ್ಲಿ ನಾವು ಈಗ ಅನುವಂಶಿಕ ಶುದ್ಧತೆಯಲ್ಲಿ ನಾವು ಬೇರೆ ಬೇರೆ ಬೀಜವನ್ನು ನೋಡ್ತಾ ಇದ್ದೀವಿ. ತಳಿವರ್ಧಕ ಬೀಜ ಅಂತ ನಾವೇನ್ ಹೇಳ್ತೇವಲ್ಲ, ಅದನ್ನ ನಾವು ಬೀಜೋತ್ಪಾದನೆಗಾಗಿ ಉಪಯೋಗಿಸ್ತಾ ಇರ್ತೇವೆ. ಅದು 100% ಯಾವುದೇ ಒಂದು ತಳಿ 100-100 ಅದೇ ತಳಿಯ ಬೀಜ ಇರಬೇಕಾಗತ್ತೆ. ಆ ಒಂದು ತಳಿವರ್ಧಕ ಬೀಜವನ್ನು ತಗೊಂಡು ನಾವು ಮುಂದೆ ಮೂಲ ಬೀಜ ಉತ್ಪಾದನೆಯನ್ನು ಮಾಡ್ತಾ ಇರ್ತೇವೆ. ಆ ಒಂದು ಮೂಲ ಬೀಜ ಉತ್ಪಾದನೆ ಮಾಡುವಲ್ಲಿ ಅನುವಂಶಿಕ ಶುದ್ಧತೆ 99% ಇರಬೇಕಾಗತ್ತೆ. ಒಂದು ಮೂಲ ಬೀಜವನ್ನು ತಗೊಂಡು ನಾವು ಮುಂದೆ ನಾವು ಪ್ರಮಾಣಿತ ಬೀಜ ಅಂತ ಏನ್ ಮಾಡ್ತೇವಲ್ಲ, ಸೊ ಅದು ಶೇಕಡಾವಾರು 98% ಇರಬೇಕಾಗತ್ತೆ. ಅದೇ ರೀತಿ ನಾವು ಬೇರೆ ಹೈಬ್ರಿಡ್ಸಿಗಾದ್ರೆ ಅಂದ್ರೆ ಸಂಕರಣ ತಳಿಗಳಲ್ಲಿ ಶೇಕಡ 95% ಇರಬೇಕಾಗತ್ತದೆ. ಆದರೆ ಹತ್ತಿಯಲ್ಲಿ ಅದು 90 ಇರುತ್ತದೆ. ಮತ್ತೆ ನೀವು ಈಗ ಔಡಲ ಕ್ಯಾಸ್ಟರ್ ಅಂತ ನಾವೇನ್ ಹೇಳ್ತೇವಲ್ಲ, ಅದರಲ್ಲಿ 85% ಇರುತ್ತದೆ. ಅಂದ್ರೆ ಇದು ಯಾವುದೇ ಒಂದು ಗುಣಧರ್ಮ ಏನಿರ್ತದಲ್ಲ ಅಷ್ಟು ಕನಿಷ್ಠವಾಗಿ ಇರಲೇಬೇಕಾಗತ್ತದೆ. ಅದನ್ನ ನಾವು ಈಗೇನು ಬೀಜ ಉತ್ಪಾದಕರು ಎಲ್ಲರೂ ಗಣನೆಗೆ ತೆಗೆದುಕೊಂಡು ತಳಿ ಶುದ್ಧತೆಯನ್ನು ಕಾಪಾಡಿ ನಮಗೆ ಬೀಜವನ್ನು ಮುಖ್ಯವಾದ ಒಂದು ಪ್ಯಾರಾಮೀಟರ್ ಏನಪ್ಪಾ ಅಂತಂದ್ರೆ ನಾವು ಬೀಜದ ಒಂದು ಜರ್ಮಿನೇಷನ್ ಅಂತ ಹೇಳ್ತೇವಲ್ಲ, ಸೊ ಬೀಜದ ಜರ್ಮಿನೇಷನ್ ಅಥವಾ ಬೀಜ ಮೊಳಕೆ ಶಕ್ತಿ ಅಂತ ಹೇಳ್ತೀವಿ. ಯಾವುದೇ ಒಂದು ತಳಿಗಳ ಬೀಜವನ್ನು ನಾವು ಭೂಮಿಯಲ್ಲಿ ಬಿತ್ತಿದಾಗ ಕನಿಷ್ಠವಾದ ಮೊಳಕೆ ಪ್ರಮಾಣ ಬರಲೇಬೇಕಾಗುತ್ತದೆ. ಅದನ್ನು ಸಹ ಬೀಜ ಬೆಳೆಗಾರರು ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಟೆಸ್ಟ್ ಮಾಡಿಸಿ ಅದೆಲ್ಲ ಸರಿ ಇದೆ ಅಂದಾಗ ಮಾತ್ರ ರೈತರಿಗೆ ಕೊಡಲಿಕ್ಕೆ ಯೋಗ್ಯವಾದಂತಂದು ಅವರು ಸರ್ಟಿಫಿಕೇಶನ್ ಮಾಡ್ತಾರೆ. ಸೊ ಒಂದು ಇದಕ್ಕೆ ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ಈಗ ತೊಗರಿ, ಈ ದ್ವಿದಳ ಧಾನ್ಯಗಳಲ್ಲಿ ತೊಗರಿ ಇರ್ಬೋದು, ಹೆಸರಿರ್ಬೋದು, ಉದ್ದಿರ್ಬೋದು, ಇವಕ್ಕೆಲ್ಲ ಕನಿಷ್ಠ ಏನಪ್ಪಾ ಅಂತಂದ್ರೆ 75% ಅಂದ್ರೆ ಶೇಕಡ 75% ಮೊಳಕೆ ಪ್ರಮಾಣ ಇರಲೇಬೇಕಾಗುತ್ತದೆ. ಇದು ನಾವು ಮೊಳಕೆ ಪ್ರಮಾಣ ಹೆಂಗ್ ಜಾಸ್ತಿ ಆಗ್ತದೆ ಅದರಂಗೆ ನಮಗ ಫಲಗಳಲ್ಲಿ ಜಾಸ್ತಿ ನಾವು ಪೈರನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ಅದು ಇಳುವರಿ ಮ್ಯಾಗ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಇನ್ನೊಂದು ಮೂರನೇದಾಗಿ ನಾವು ಬೀಜ ಬಲ ಅಂತ ಏನ್ ಹೇಳ್ತೀವಿ, ಈ ಬೀಜ ಬಲ ಇದು ಒಂದು ಅತಿ ಮುಖ್ಯವಾದ ಒಂದು ಅಂಶ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೀಜ ರಾಶಿಯಲ್ಲಿ ಏನಾಗತ್ತೆ, ಸೊ ನಾವು ಮೊಳಕೆ ಪ್ರಮಾಣವನ್ನು ನಾವು ಪರೀಕ್ಷಿಸಿದಾಗ ಒಂದು 2 ಅಥವಾ 3 ಲಾಟದು ಬೀಜ ಮೊಳಕೆ ಪ್ರಮಾಣ ಸೇಮ್ ಇರ್ಬೋದು. ಆದ್ರೆ ಏನಪ್ಪಾ ಅಂತಂದ್ರೆ ಅದು ಬೀಜ ಬಲದಲ್ಲಿ ವ್ಯತ್ಯಾಸ ಇರುತ್ತದೆ. ಅಂದ್ರೆ ಬಲ ಅಂತಂದ್ರೇನು, ಸದೃಢವಾಗಿ ಬೆಳೆಯುವಂತ ಒಂದು ಶಕ್ತಿ ಇರುತ್ತದೆ ಆ ಬೀಜದಲ್ಲಿ. ಆದ್ದರಿಂದ ನಾವು ಭೂಮಿಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಯಾವೊಂದು ಬೀಜ ಮಾದರಿ ಅಥವಾ ಬೀಜ ಲಾಟ್ ಅಂತ ನಾವೇನ್ ಹೇಳ್ತೇವಲ್ಲ, ಅದರಲ್ಲಿ ಬೀಜ ಬಲ ಜಾಸ್ತಿ ಇರುತ್ತದೆ. ಅಂತ ಒಂದು ಲಾಟ್ಗಳಿಂದ ಬರುವಂತ ಬೀಜಗಳು ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆದು ಅದು ಮುಂದೆ ಮೊಳಕೆ ಹೊಡೆದಂತ ಎಲ್ಲಾ ಸಸಿಗಳು ಚೆನ್ನಾಗಿ ಸದೃಢವಾಗಿ ಬೆಳೆದು ಮುಂದೆ ಉತ್ತಮವಾದ ಒಂದು ಇಳುವರಿಯನ್ನು ಕೊಡ್ತಾವು. ಆದರೆ ಕೆಲವು ಟೈಮ್ ಏನಾಗುತ್ತೆ, ಮೊಳಕೆ ಪ್ರಮಾಣ ಚೆನ್ನಾಗಿರಬಹುದು, ಮೊಳಕೆ ಪ್ರಮಾಣ ಚೆನ್ನಾಗಿರಬಹುದು, ಬಟ್ ಬಲ ಇಲ್ಲ ಅಂತ ಅಂದಾಗ ಏನಾಗತ್ತೆ, ಅಲ್ಲಿ ಭೂಮಿಯಲ್ಲಿ ನಾವು ಬೀಜವನ್ನು ಬಿತ್ತನೆ ಮಾಡಿದಾಗ ಮೊಳಕೆ ಬರುತ್ತದೆ, ಬಟ್ ಅದ್ರ ಮುಂದೆ ಅದು ಏನಾಗುತ್ತೆ, ಸಸಿ ಚೆನ್ನಾಗಿ ಬೆಳಿಲಾರದೆ ಏನೋ ಒಂದು ಭೂಮಿ ಚೆನ್ನಾಗಿ ಹದ ಮಾಡಿರಂಗಿಲ್ಲ, ಅಂತ ಟೈಮಲ್ಲಿ ಏನಾಗ್ಬಿಡ್ತತಿ, ಅದು ಸಸಿಯಲ್ಲೇ ಸತ್ತೋಗ್ಬಿಡುತ್ತೆ. ಸೊ ಆದ್ರಿಂದ ಬೀಜದ ಒಂದು ಜರ್ಮಿನೇಷನ್ ಅಥವಾ ಈಗ ಬೀಜ ಮೊಳಕೆ ಶಕ್ತಿಯ ಜೊತೆಗೆ ಬೀಜ ಬಲ ಇರುವಂತದ್ದು ಒಂದು ಅತಿ ಮುಖ್ಯವಾದ ಅಂಶವಂತೂ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಬೀಜಕ್ಕೆ ಸಾಕಷ್ಟು ಮಹತ್ವ ಇದೆ ಅಂತ ಹೇಳಿದ್ರಿ. ಒಳ್ಳೆಯ ಗುಣಮಟ್ಟ ಇತ್ತು ಅಂತಂದ್ರೆ ಬೀಜ ಇಳುವರಿಯನ್ನು ಪಡ್ಕೊಂಡಿರ್ಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿದ್ರಿ. ಒಳ್ಳೆಯ ಬೀಜವನ್ನ ಆಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಒಳ್ಳೆಯ ಗುಣಮಟ್ಟದ ಬೀಜವನ್ನ ತಯಾರು ಹೋಗ್ಲಿಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು? ರೈತ ಬಾಂಧವರೇ, ಸೊ ಈಗ ಒಂದು ಮೂರು ಪ್ಯಾರಾಮೀಟರ್ ನಾನು ಹೇಳಿದ್ದೀನಿ. ಸೊ ಒಂದು ಅತಿ ಮುಖ್ಯವಾದದ್ದು ಅಂತಂದ್ರೆ ಈಗ ಬೀಜದ ಅನುವಂಶಿಕ ಶುದ್ಧತೆ, ಮೊಳಕೆ ಶಕ್ತಿ ಆಯ್ತು, ಬೀಜ ಬಲ ಆಯ್ತು, ಅದರ ಜೊತೆಗೆ ಬೀಜ ಭೌತಿಕ ಶಕ್ತಿ ಅಂತ ಇನ್ನೊಂದು ಹೇಳ್ತೇವೆ ನಾವು. ಸೊ ಇದು ಭೌತಿಕ ಶಕ್ತಿ ಏನು ತೋರಿಸುತ್ತಪ್ಪ ಅಂತಂದ್ರೆ, ಸೊ ಬೀಜದಲ್ಲಿ ಇರುವಂತಹ ಕಸ ಕಡ್ಡಿ ಮಣ್ಣು ಒಡಕು ಬೀಜ ಅವು ಯಾವುದೇ ತರದ ಇರಬಾರದು. ಸೊ ಇದಕ್ಕೂ ಒಂದು ನಿರ್ದಿಷ್ಟವಾದ ಒಂದು ಪ್ರಮಾಣ ಇರುತ್ತದೆ, ಕನಿಷ್ಠ ಒಂದು 98% ಇರಬೇಕಾಗ್ತದೆ. ಬಹಳ ಬೆಳೆಗಳಲ್ಲಿ 98 ಇದೆ, ಕೆಲವು ಬೆಳೆಗಳಲ್ಲಿ ಮಾತ್ರ ಒಂದು 97% ಅಂದ್ರೆ ಶೇಕಡಾ 97% 97-98 ಅದಕ್ಕಿಂತ ಜಾಸ್ತಿ ಇರಬೇಕಾಗತ್ತೆ. ಅಂದ್ರೆ ಇದೇನ್ ತೋರಿಸದೆ, ಬೀಜವನ್ನು ಚೆನ್ನಾಗಿ ಸಂಸ್ಕರಣೆ ಮಾಡಿದಾರೋ ಇಲ್ಲೋ, ಎಲ್ಲ ಕಸ ಕಡ್ಡಿ ಹೋಗಿದಾವೋ ಇಲ್ಲೋ, ಒಳ್ಳೆ ಒಂದು ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡುವಲ್ಲಿ ಇದು ಬೀಜದ ಭೌತಿಕ ಶುದ್ಧತೆ ನಮಗೆ ಅತಿ ಪ್ರಾಮುಖ್ಯವಾದದ್ದು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದು ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಬೀಜ ನಾವು ಸಂಸ್ಕರಣೆ ಮಾಡಿದಾಗ ಇವೆಲ್ಲ ಹೋಗ್ಬಿಡುತ್ತೆ. ಒಳ್ಳೆ ಬೀಜ ಮಾತ್ರ, ಒಂದು ಗಟ್ಟಿಯಾದಂತ ಬೀಜ, ಗಾತ್ರ ಚೆನ್ನಾಗಿರೋದಂತ ಮಾತ್ರ ನಾವು ಬೀಜಕ್ಕಾಗಿ ಉಪಯೋಗ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಾವು ಬೀಜವನ್ನು ಸಂಸ್ಕರಣೆ ಮಾಡಿ ಮುಂದೆ ನಾವು ಪೊಟ್ಟಣೀಕರಣ ಮಾಡುವಾಗ ಸಹ ನಾವು ಬೀಜದ ಒಂದು ತೇವಾಂಶ ಬಗ್ಗೆನೂ ನಾವು ಅತಿ ಮುಖ್ಯವಾದಂತ ಹೇಳಕ್ ಬಯಸ್ತಾ ಇದ್ದೀನಿ ಇಲ್ಲಿ. ಯಾಕಪ್ಪ ಅಂತಂದಾಗ, ಬೀಜ ತೇವಾಂಶ ಒಂದು ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಇರಬೇಕಾಗತ್ತೆ. ಸೊ ಅದು ನೀವು ಈಗ ಅರಿವೆ ಚೀಲದಲ್ಲಿ ಪ್ಯಾಕ್ ಮಾಡಬೇಕಾದಾಗ ಸಾಧಾರಣವಾಗಿ ಸೊ ಏಕದಳ ಧಾನ್ಯಗಳಲ್ಲಿ 12-13 ಇದ್ರೆ ನಡೆಯುತ್ತೆ. ಸೊ ಅದೇ ತರ ದ್ವಿದಳ ಧಾನ್ಯದಲ್ಲಿ ಗರಿಷ್ಠ 9% ಇರಬೇಕಾಗತ್ತೆ. ಅದೇ ಹತ್ತಿ ಹೋದ್ರೆ ನೀವು 6% ಇರಬೇಕಾಗತ್ತೆ. ನೀವು ಬೇರೆ ಬೇರೆ ಪ್ರೈವೇಟ್ ಕಂಪನೀಸ್ ಎಲ್ಲ ಪೌಚಸ್ ಅಲ್ಲಿ ನೋಡ್ತಾ ಇದ್ದೀರಿ. ಸೊ ಪೌಚಸ್ ಈಗ ಅದರಲ್ಲಿ ಮಾಡಬೇಕಾದಾಗ ಏನಾಗತ್ತಪ್ಪ ಅಂತಂದಾಗ, ಈಗ ಏಕದಳ ಧಾನ್ಯಗಳಲ್ಲಿ 10%, ಆಮೇಲೆ ದ್ವಿದಳ ಧಾನ್ಯದಲ್ಲಿ 7-8% ಇರಬೇಕಾಗತ್ತೆ, ಹತ್ತಿಯಲ್ಲಿ ಕೂಡ ಒಂದು 6% ಇರಬೇಕಾಗತ್ತೆ. ಸೊ ಇದು ಒಂದು ಅತಿ ಮುಖ್ಯವಾದ ಒಂದು ಅಂಶ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಸೊ ಯಾಕಂದ್ರೆ ನಾವು ಹೆಚ್ಚಿಗೆ ಇರುವಂತ ತೇವಾಂಶ ಇರುವಂತ ಬೀಜವನ್ನು ನಾವು ಪೊಟ್ಟಣೀಕರಣೆ ಮಾಡಿದಾಗ ಏನಾಗುತ್ತೆ, ಸೊ ಅಲ್ಲಿ ನಮಗ ರೋಗಗಳು ಬರುವ ಚಾನ್ಸಸ್ ಇರುತ್ತೆ, ಬೀಜ ಕೆಡುವ ಚಾನ್ಸಸ್. ಆದ್ರಿಂದ ಅದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕಾಗತ್ತೆ. ಸೊ ಅದರ ಜೊತೆಗೆ ಬೀಜ ಆರೋಗ್ಯ ಅಥವಾ ಸ್ವಚ್ಛತೆ, ಇದು ಅವಲಂಬನೆ ಆಗಿರೋದು ಮುಖ್ಯವಾಗಿ ನಾವು ಬೀಜ ತೇವಾಂಶದ ಮೇಲೆ ಇರುತ್ತೆ. ನಾವು ಬೀಜ ಚೆನ್ನಾಗಿ ಒಣಗಿಸಿದ್ರೆ ರೋಗದಿಂದ ನಾವು ತಡೆಗಟ್ಟಬಹುದು. ಒಳ್ಳೆದು ಸರ್, ತಾವು ಹೇಳಿದ ಪ್ರಕಾರ ಬೀಜದ ಗಾತ್ರ ಕೂಡ ಚೆನ್ನಾಗಿರ್ಬೇಕು, ತೂಕ ಚೆನ್ನಾಗಿರ್ಬೇಕು, ಬೀಜದ ಮೊಳಕೆ ಪ್ರಮಾಣ ಕೂಡ ಅತಿ ಉತ್ತಮವಾಗಿರ್ಬೇಕು, ಜೊತೆ ಬೀಜದ ಬಲ ಇರಬೇಕು. ಇಷ್ಟೆಲ್ಲ ಗುಣಧರ್ಮಗಳನ್ನ ಹೊಂದಿದ್ರಿಂದ ಒಳ್ಳೆಯ ಲಾಭ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ಬೆಳೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ ಮಾಹಿತಿಯನ್ನ ಹೇಳಿದೆ. ಈಗ ನಾವು ಮುಂಗಾರು ಹಂಗಾಮಿಗೆ ಬಂದ್ರೆ ರೈತ ಬಾಂಧವರು ನಮ್ಮ ಭಾಗದಲ್ಲಿ ಹೆಸರು ಮತ್ತೆ ಸಜ್ಜೆ ತೊಗರಿ ಭತ್ತ ಇವುಗಳನ್ನ ಬೆಳೀತಾರೆ, ಮತ್ತೆ ಅಲ್ಲೆಲ್ಲ ರೈತ ಬಾಂಧವರು ಈ ತೃಣಧಾನ್ಯಗಳನ್ನ ಸಿರಿಧಾನ್ಯಗಳನ್ನ ಅಲ್ಲಿ ಬೆಳೀತಾರೆ. ರೈತ ಬಾಂಧವರು ಈ ಮುಂಗಾರು ಹಂಗಾಮಿಗೆ ಬೆಳೆಗಳನ್ನ ಬಿತ್ತಬೇಕಪ್ಪ ಅಂತಂದ್ರೆ ಯಾವ ತಳಿಯ ಬೀಜವನ್ನ, ಮುಖ್ಯವಾಗಿ ನಮ್ಮ ಹೆಸರು ಬೀಜವನ್ನ ಬಿತ್ತನೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತಿರ್ತಾವೆ? ರೈತ ಬಾಂಧವರೇ, ಸೊ ಹೆಸರಿನಲ್ಲಿ ನಾವು ಮಾತಾಡ್ಬೇಕಂತಂದ್ರೆ, ಸೊ ಈಗ BGS 9 ಅಂತಿದೆ. ಸೊ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸುವಂತ ತಳಿ ಇದು. ಸೊ ಈ ಒಂದು ತಳಿ ಒಂದು 65-67 ದಿನಗಳಲ್ಲಿ ಮಾಗುತ್ತದೆ. ಅದರ ಜೊತೆಗೆ ಸೊ ಇದರದ ಒಂದು ವಿಶೇಷ ಗುಣಗಳು ಏನಪ್ಪಾ ಅಂತಂದ್ರೆ, 55-60 cm ಎತ್ತರ ಬೆಳೆಯುತ್ತದೆ. ಸೊ ಇದು ಎತ್ತರ ಬೆಳೆಯೋದ್ರಿಂದ ನಮ್ಗೆ ಯಂತ್ರದಿಂದ ಕಟಾವು ಮಾಡಲು ಒಂದು ಸೂಕ್ತವಾದ ತಳಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಸೊ ಅದರ ಜೊತೆಗೆ ಮಜ್ಜಿಗೆ ರೋಗ ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತದೆ. ಇನ್ನೊಂದು ಒಂದು ಉತ್ತಮವಾದ ಒಂದು ಗುಣಧರ್ಮ ಈ ತಳಿದ ಏನಪ್ಪಾ ಅಂತಂದ್ರೆ, ಕಾಯಿಗಳು ಸ್ವಲ್ಪ ಉದ್ದವಾಗಿರುತ್ತವೆ ಮತ್ತು ಕಾಳುಗಳು ಸಹ ದಪ್ಪವಾಗಿ ಮತ್ತು ಮಿಂಚು ಹಸಿರಿನ ಬಣ್ಣವನ್ನು ಹೊಂದಿರುತ್ತದೆ. ಸೊ ಅದೇ ರೀತಿಯಾಗಿ ಸೊ ಈ ಒಂದು ತಳಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತಲು ಸೂಕ್ತವಾದ ತಳಿ ಅಂತ ನಾನು ಹೇಳಿಕ್ಕೆ ಬಯಸ್ತಿದ್ದೇನೆ. ಇತ್ತಲಾಗಿ ನಮ್ಮ ಒಂದು ವಿದ್ಯಾಲಯದಿಂದ ಇನ್ನೊಂದು ತಳಿಯಾದ TRCRM 147 ಅಂತ ಇನ್ನೊಂದು ತಳಿ ಇದೆ. ಈ ತಳಿಯು ಸಹ 65-67 ದಿನಗಳಲ್ಲಿ ಮಾಗುತ್ತದೆ. ಈ ಒಂದು ತಳಿಯ ವಿಶೇಷ ಗುಣ ಏನಪ್ಪಾ ಅಂದ್ರೆ, ಹಳದಿ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ರೆ ಈ ತಳಿಯನ್ನು ನಾವು ಬೇಸಿಗೆ ಹಂಗಾಮಿನಲ್ಲಿ ಉಪಯೋಗಿಸಬಹುದಂತ ನಾನು ಹೇಳಿಕೆ ಬಯಸ್ತೇನೆ. BGS 9 ಒಂದು ತಳಿ ಏನಿದೆಲ್ಲ, ಸೊ ಈ ಒಂದು ತಳಿಯ ಒಂದು ಇಳುವರಿ ಸಾಮರ್ಥ್ಯ 10-12 quintal ಒಂದು ಹೆಕ್ಟರ್ಗೆ ಇರುತ್ತದೆ. ಅದೇ ರೀತಿ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯುವಂತಕ್ಕಂತ ತಳಿಯಾದ TRCRM 147 ಇದರ ಇಳುವರಿ ಸಾಮರ್ಥ್ಯ ಒಂದು 7-8 ಕ್ವಿಂಟಲ್ ಒಂದು ಹೆಕ್ಟರ್ಗೆ ಇರುತ್ತದೆ ಅಂತ ಹೇಳಿದ್ದೆ. ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು ಅಥವಾ ನಮ್ಮ ಕೊಪ್ಪಳ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ತೊಗರಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ರೈತ ಬಾಂಧವರು ಬಿತ್ತನೆಯನ್ನ ಮಾಡ್ತಾರೆ. ತೊಗರಿಯಲ್ಲಿ ಏನೇನು ತಳಿಗಳಿದಾವೆ, ಅವುಗಳ ವಿಶೇಷತೆ ಅಂತ ಹೇಳ್ತೀರಿ? ನೀರಿನ ಅನುಕೂಲತೆ ಇದ್ದವರು ಅಥವಾ ಈ ಮಳೆ ಆಶ್ರಯದಲ್ಲಿ ನೀರು ಈ ತೊಗರಿಯನ್ನ ಬೆಳೆದಂತ ರೈತ ಬಾಂಧವರಿಗೆ? ರೈತ ಬಾಂಧವರೇ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ತೊಗರಿ ತಳಿಗಳಲ್ಲಿ ಮುಂಚೂಣಿಯಲ್ಲಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಗೆ ಅತಿ ಮುಖ್ಯವಾದ ಒಂದು 4 ತಳಿಗಳಿದಾವು. ಈಗ ಒಂದು ಪ್ರಚಲಿತದಲ್ಲಿ ಇರುವಂತ ಮುಖ್ಯವಾದ ತಳಿ ಅಂದ್ರೆ ಈಗ TS3R ಅಂತ ತಾವೆಲ್ಲ ಕೇಳಿದಿರಿ. ಆಮೇಲೆ ನಮ್ಮ ರೈತ ಬಾಂಧವರು ಇದನ್ನು ಬಹಳ ದಿನಗಳಿಂದ ಸಹ ಬೆಳೀತಾ ಇದ್ದಾರೆ. ಈ ಒಂದು ತಳಿಯ ಒಂದು ಅವಧಿ ಏನಪ್ಪಾ ಅಂದ್ರೆ ಒಂದು 150-165 ದಿನಗಳಲ್ಲಿ ಮಾಗುತ್ತದೆ. ಈ ಒಂದು ತಳಿಯನ್ನು ವಲಯ 1, 2 ಮತ್ತು 3 ಬೆಳೆಯಬಹುದು ಅಂತ ಹೇಳಿಕ್ಕೆ ಬಯಸಿದ್ದೇನೆ. ಅದೇ ರೀತಿಯಾಗಿ ಈ ತಳಿಯ ಒಂದು ಗಿಡದ ಎತ್ತರ ಏನಿದೆ ಅಲ್ಲ, 130-160 ಸೆಂಟಿಮೀಟರ್ ಎತ್ತರ ಬೆಳೆಯುತ್ತದೆ. ಈ ಒಂದು ತಳಿಯ ಏನಪ್ಪಾ ಅಂತಂದ್ರೆ ಮಧ್ಯದಿಂದ ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ. ಒಂದಿದರ ಗುಣಧರ್ಮ ಏನಪ್ಪಾ ಅಂದ್ರೆ ಹೂವಿನ ದಳೆಗಳ ಮೇಲೆ ನೇರಳೆ ಬಣ್ಣ ಇರುತ್ತದೆ. ಈ ಒಂದು ತಳಿ ಏನಿದೆ ಅಲ್ಲ, ಸೊ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತ ಬಾಂಧವರು ಸೊ ಈ ತಳಿಯನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಮುಂದುವರೆದು 2nd ತಳಿಯಾದಂತ GRG 811 ಈ ತಳಿಯನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 2018 ಅಧಿಸೂಚನೆ ಮಾಡಲಾಗಿರುತ್ತದೆ. ಈ ಒಂದು ತಳಿಯ ಅವಧಿ ಏನಪ್ಪಾ ಅಂತಂದ್ರೆ 160-65 ದಿನದಲ್ಲಿ ಮಾಗುವಿಕೆಗೆ ಬರುತ್ತದೆ. ಈ ತಳಿಯನ್ನು ವಲಯ 1 ಮತ್ತು 2 ರೈತ ಬಾಂಧವರು ಆಯ್ಕೆ ಮಾಡಿಕೊಳ್ಬೇಕಂತ ನಾನು ತಿಳಿಕೆ ಬಯಸ್ತಾ ಇದ್ದೇನೆ. ಇದರ ಎತ್ತರ 150-175 ಸೆಂಟಿಮೀಟರ್ ಅಂದ್ರೆ TS3R ಸ್ವಲ್ಪ ಎತ್ತರ ಬೆಳೀತಿದ್ದು. ಇದರ ಇಳುವರಿ ಸಾಮರ್ಥ್ಯ 15-16 ಕ್ವಿಂಟಲ್ ಒಂದು ಪ್ರತಿ ಹೆಕ್ಟರ್ ಬರುತ್ತದೆ. ಒಂದು ವಿಶೇಷ ಗುಣಧರ್ಮ ಏನಪ್ಪಾ ಅಂದ್ರೆ ಈ ತಳಿದು ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇನ್ನೊಂದು ಏನಪ್ಪಾ ಅಂದ್ರೆ ನೆಟೆ ಮತ್ತು ಗೊಡ್ಡ ರೋಗವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಈ ತಳಿಯು ಹೊಂದಿರುತ್ತದೆ. ಇದರ ಜೊತೆಗೆ ಇತ್ತಿತ್ತಲಾಗಿ 2020 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಈ ಒಂದು ಇನ್ನೊಂದು ತಳಿಯಾದಂತಹ GRG 152 ಅಂದ್ರೆ ಇದು ಭೀಮಾ ಅಂತ ಕೂಡ ಪ್ರಚಲಿತದಲ್ಲಿದೆ. ಈ ಒಂದು ತಳಿಯನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ಇದು ಸಹ ಬಿಡುಗಡೆಗೊಂಡಿರುತ್ತದೆ. ಈ ಒಂದು ತಳಿಯ ವಿಶೇಷ ಗುಣ ಏನಂದ್ರೆ ಇದು ಕೂಡ ಒಂದು 165 ದಿನಗಳಲ್ಲಿ ಮಾಗುತ್ತದೆ. ಮುಂದುವರೆದು ಈ ತಳಿಯನ್ನು 1, 2 ಮತ್ತು 3 ವಲಯದಲ್ಲಿ ರೈತ ಬಾಂಧವರು ಆಯ್ಕೆ ಮಾಡಿಕೊಳ್ಳಬಹುದು. ಅಂದ್ರೆ ಈಗ ನಮ್ಮ ಬೀದರ್ನಿಂದ ಹಿಡಿದು ಕಲಬುರಗಿ ಆಯ್ತು, ರಾಯಚೂರು ಆಯ್ತು, ಇವೆಲ್ಲ ಭಾಗಗಳಲ್ಲಿ ಈ ಒಂದು ತಳಿಯನ್ನು ಬೆಳೀಲಿಕ್ಕೆ ಅನುಕೂಲವಾಗುತ್ತದೆ. ಈ ಒಂದು ತಳಿಯು ಹೆಚ್ಚಿನ ಇಳುವರಿ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿದೆ. ಅಂದ್ರೆ ಕನಿಷ್ಠ ಒಂದು 18-20 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಇಳುವರಿ ಬರುವ ಸಾಧ್ಯತೆ ಇದೆ. ಚೆನ್ನಾಗಿ ಭೂಮಿಯನ್ನು ತಯಾರು ಮಾಡಿ ಬೆಳೆದ ಸಂದರ್ಭದಲ್ಲಿ ಮುಂದುವರೆದು ಇದರ ವಿಶೇಷ ಗುಣಧರ್ಮ ಏನಪ್ಪಾ ಅಂತಂದ್ರೆ ಅಧಿಕ ಇಳುವರಿ ಕೊಡುವ ಒಂದು ತಳಿ. ಈ ಒಂದು ತಳಿಯ ವಿಶೇಷ ಗುಣಧರ್ಮಗಳು ಏನಂದ್ರೆ ಈ ತಳಿಯು ಅಧಿಕ ಇಳುವರಿಯನ್ನು ಕೊಡುತ್ತದೆ. ಮುಂದುವರೆದ ಗಂಟೆ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುತ್ತದೆ. ಗೊಡ್ಡು ರೋಗಕ್ಕೆ ಸಹಿಷ್ಣುತೆಯನ್ನು ಹೊಂದಿರುತ್ತದೆ. ಕಪ್ಪು ಮತ್ತು ಆಳವಾದ ಭೂಮಿಗೆ ಸೂಕ್ತವಾದಂತ ಒಂದು ತಳಿ. ಮೂರನೆಯದಾಗಿನಪ್ಪ ಅಂದ್ರೆ ಇದು ನೇರಳೆ ಬಣ್ಣದ ಗೆರೆ ಹೊಂದಿರುವ ಗುಡ್ಡೆಯನ್ನು ಹೊಂದಿರುತ್ತದೆ. ಅಂದ್ರೆ ಇವು 3 ವರೈಟಿಯಲ್ಲಿ ಏನೇನು ವ್ಯತ್ಯಾಸಗಳು ಇರುತ್ತವೆ ಅನ್ನೋದು ತಿಳಿಸಲಿಕ್ಕೆ ಬಯಸ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ತಳಿಯಾದಂತ ದೀರ್ಘಾವಧಿ ತಳಿ ಇದೆ. ಇದು BSMR 736 ಅಂತ ಇನ್ನೊಂದು ತಳಿ ಇದೆ. ಇದು ದೀರ್ಘಾವಧಿ ತಳಿಯಾಗಿರುತ್ತದೆ. ಸೊ ಕನಿಷ್ಠ ಒಂದು 180-180 ದಿನಗಳವರೆಗೆ ಇದು ಮಾರುವಿಕೆಗೆ ಬರುತ್ತದೆ. ಈ ತಳಿ ಆಯ್ಕೆ ಮಾಡುವಂತ ರೈತ ಬಾಂಧವರು ನೀರಾವರಿ ಇರಲೇಬೇಕಾಗುತ್ತದೆ. ಆದ್ದರಿಂದ ಇದು ವಲಯ 1 ಮತ್ತು 2 ಶಿಫಾರಸು ಮಾಡುವಂತ ಒಂದು ತಳಿ. ಇದರ ವಿಶೇಷ ಗುಣಧರ್ಮಗಳು ಏನಪ್ಪಾ ಅಂದ್ರೆ ಇದು ಕೂಡ ಒಂದು ಅಧಿಕ ಇಳುವರಿ ಕೊಡುವಂತ ತಳಿ. ಗೊಡ್ಡು ರೋಗ ನಿರೋಧಕ ಶಕ್ತಿ ಹೊಂದಿರುತ್ತದೆ. ಮುಖ್ಯವಾಗಿ ಈ ತಳಿಯನ್ನು ನಮ್ಮ ಬೀದರ್ ಭಾಗದಲ್ಲಿ ನಾಟಿ ಪದ್ಧತಿಯಲ್ಲಿ ಬಿತ್ತನೆ ಮಾಡುವಂತ ರೈತರು ಈ ತಳಿಯನ್ನು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೇನೆ. ಸೊ ನಮ್ಮ ಬೀದರ್ದಲ್ಲಿ ಅಷ್ಟೇ ಅಲ್ಲ, ಬೇರೆ ಇವನ್ ಈಗ ಕಲಬುರಗಿ ಆಯ್ತು, ರಾಯಚೂರು ಆಯ್ತು, ಇತ್ತಿತ್ತಲಾಗಿ ನಾವು ಬೀದರ್ ಅಲ್ಲಿ ಕೂಡ ವಿಜಯಪುರದಲ್ಲಿ ಕೂಡ ನಾವು ಈ ತಳಿಯನ್ನು ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ಈ ತಳಿ ಆಯ್ಕೆ ಮಾಡುವವರು ರೈತ ಬಾಂಧವರು. ಸೊ ನಾಟಿ ಮಾಡಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂತ ತಳಿ ಅಂತ ಹೇಳಿಕ್ಕೆ ಬಯಸ್ತೇವೆ. ಇದರ ಜೊತೆಗೆ ಇದು ಒಂದು ಕಾಯಿಗಳು ಹಸಿರು ಬಣ್ಣ ಹೊಂದಿರುತ್ತದೆ ಅಂತ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ತೊಗರಿಯನ್ನ ಬೆಳೆಯುವಂತ ರೈತ ಬಾಂಧವರು ತಾವು ಹೇಳಿದ ತಳಿಗಳನ್ನ ನೇರವಾಗಿ ಬಿತ್ತನೆಯನ್ನು ಮಾಡಬಹುದು, ಜೊತೆಗೆ ಸಸಿಗಳನ್ನು ಮಾಡಿ ಅದನ್ನು ನೇರವಾಗಿ ನಾಟಿಯನ್ನು ಕೂಡ ಮಾಡಬಹುದು ಅಂತ ಒಂದು ವಿಚಾರ ಹೇಳಿದ್ರಿ. ಮುಖ್ಯವಾಗಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಾಗಿರ್ಬೋದು ಅಥವಾ ನಮ್ಮ ಈ ಒಂದು ಕೃಷ್ಣಾ ನದಿಯ ರೈತ ಬಾಂಧವರು ಈ ನೀರಿನ ನೀರಾವರಿ ಕಾಲುವೆಯನ್ನ ಹೊಂದಿರುವಂತಹ ರೈತ ಬಾಂಧವರು ಭತ್ತಕ್ಕೆ ಹೋಗ್ತಾರೆ. ಭತ್ತದಲ್ಲಿ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತಿರ್ತಾರೆ? ಎಲ್ಲ ರೈತ ಬಾಂಧವರಿಗೂ ನಾನು ತಿಳಿಸಿಕೊಳಿಸೋದು ಏನಪ್ಪಾ ಅಂತಂದ್ರೆ, ಭತ್ತದಲ್ಲಿ ಶ್ರೀ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ತರಿಸಲಾಗುವಂತಹ ತಳಿಗಳಾದ GV05 01 ಅಂತಿದೆ, ಇದಕ್ಕೆ ಗಂಗಾವತಿ ಸೋನ ಅಂತ ಕೂಡ ನಾವು ಹೇಳ್ತೇವೆ. ಈ ಒಂದು ತಳಿಯ ಅವಧಿಯು 135-140 ದಿನಗಳಿರುತ್ತದೆ. ಈ ತಳಿಯನ್ನು ವಲಯ 3 ಶಿಫಾರಸು ಮಾಡಲಾಗಿದೆ. ಮುಂದುವರೆದು ಈ ತಳಿಯು 90-95 ಸೆಂಟಿಮೀಟರ್ ಎತ್ತರದವರೆಗೂ ಬೆಳೆಯುತ್ತದೆ. ಇದರ ಇಳುವರಿ ಸಾಮರ್ಥ್ಯ 65-70 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಪಡೆಯಬಹುದು. ಈ ಒಂದು ತಳಿ GV05 01 ಅಥವಾ ಗಂಗಾವತಿ ಸೋನ ಅಂತ ನಾವೇನು ಹೇಳ್ತೇವಲ್ಲ, ಒಂದು ವಿಶೇಷ ಗುಣಧರ್ಮ ಏನಪ್ಪ ಅಂತಂದ್ರೆ ಜವಳು ಅಥವಾ ಸೌಳು ಭೂಮಿಗೆ ಒಂದು ಸೂಕ್ತವಾದಂತ ತಳಿ ಅಂತ ಹೇಳಿಕ್ ಬಯಸ್ತೇನೆ. ಅದೇ ರೀತಿಯಾಗಿ ಎಲೆ ಕವಚ ಮುಚ್ಚು ರೋಗ, ಗುಂಡಾನಂಗಮಾರಿ ರೋಗ, ಬೆಂಕಿ ರೋಗ ಮತ್ತು ಕಂತು ಜಿಗಿ ರೋಗ ಉಳಿವಿಗೆ ಸಹಿಷ್ಣತೆ ಹೊಂದಿರುವಂತ ತಳಿ. ಮುಂದುವರೆದ ಎರಡನೇ ತಳಿಯಾದಂತ RNR 15048 ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ತಳಿಯು ಸುಮಾರು 120-120 ದಿನಗಳಲ್ಲಿ ಮಾರುವಿಕೆ ಬರುತ್ತದೆ. ಈ ತಳಿಯನ್ನು ವಲಯ 2 ಮತ್ತು 3 ಮುಂಗಾರು ಹಂಗಾಮಿನಲ್ಲಿ ಸೂಕ್ತವಾದಂತಹ ತಳಿ. ಈ ತಳಿಯ ಗಿಡದ ಎತ್ತರ 90-100 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತದೆ. ಇಳುವರಿ ಸಾಮರ್ಥ್ಯ ಸುಮಾರು 60-65 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಪಡೆಯಬಹುದು ರೈತ ಬಾಂಧವರು. ವಿಶೇಷ ಗುಣಧರ್ಮಗಳು ಏನಪ್ಪಾ ಅಂದ್ರೆ ಧಾನ್ಯದ ಗುಣಮಟ್ಟ BPT 5-04 ಅಂದ್ರೆ BPT 5-04 ತಳಿ ಸಮನಾಗಿರುತ್ತದೆ. ಆಮೇಲೆ ಇದು ಅಲ್ಪಾವಧಿ ತಳಿಯಾಗಿರುತ್ತದೆ, 120-125 ದಿನಗಳಲ್ಲಿ ಮಾರುಕಟ್ಟೆಗೆ ಬರುತ್ತದೆ. ಉತ್ಕೃಷ್ಟ ಗುಣಮಟ್ಟದ ಅಕ್ಕಿಯನ್ನು ಈ ಒಂದು ತಳಿಯಿಂದ ಪಡೆಯಬಹುದು. ಕಾಳಿನ ಗಾತ್ರ ಮಧ್ಯಮ ಸಣ್ಣದಾಗಿರುತ್ತದೆ. ಇತ್ತೀಚೆಗೆ ನಮ್ಮ ಎಣ್ಣೆಕಾಳು ಬೆಳೆ ಅಂತಂದ್ರೆ ಸೂರ್ಯಕಾಂತಿಯನ್ನು ಕೂಡ ಬಹಳಷ್ಟು ಜನ ರೈತ ಬಾಂಧವರು ಬೆಳೀಲಿಕ್ಕೆ ಮುಂದೆ ಬರ್ತಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಬಹಳಷ್ಟು ಪ್ರದೇಶದಲ್ಲಿ ನಮ್ಮ ಎಣ್ಣೆಕಾಳು ಬೆಳೆ ಸೂರ್ಯಕಾಂತಿಯನ್ನು ಬೆಳೀತಿದ್ರು. ಕಾರಣಾಂತರಗಳಿಂದ ರೈತ ಬಾಂಧವರು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರು. ಇತ್ತೀಚೆಗೆ ಸೂರ್ಯಕಾಂತಿಗಳು ಕೂಡ ಬೇಡಿಕೆ ಹೆಚ್ಚಾಗಿ ಬರ್ತಾ ಇದ್ದಾರೆ, ರೈತ ಬಾಂಧವರು ಬೆಳೆಯನ್ನ ಬೆಳೀತಿದ್ದಾರೆ. ಸೂರ್ಯಕಾಂತಿಯನ್ನ ಬೆಳೆಯುವಂತ ರೈತ ಬಾಂಧವರು ಯಾವ ಬೆಳೆಯನ್ನ ಅಥವಾ ಯಾವ ತಳಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತಿರ್ತಾವೆ? ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ರೈತರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತ ಎರಡು ಹೊಸ ತಳಿಗಳಾದ RSFH 1887 ಅಂತ ಇದೆ ಒಂದು ತಳಿ. ಸೊ ಇದು ಒಂದು ತಳಿಯು 95-100 ದಿನಗಳಲ್ಲಿ ಮಾಗುವಿಕೆಗೆ ಬರುತ್ತದೆ. ವಲಯ 1-2 ಶಿಫಾರಸು ಮಾಡಿರುವಂತ ತಳಿ ಇದು. ಇದು ಈ ಗಿಡದ ಒಂದು ಎತ್ತರ 180-190 ಸೆಂಟಿಮೀಟರ್ ವರೆಗೂ ಬೆಳೆಯುತ್ತದೆ. ಈ ತಳಿಯ ಒಂದು ಇಳುವರಿ ಸಾಮರ್ಥ್ಯ ಏನಪ್ಪ ಅಂದ್ರೆ 12-16 ಕ್ವಿಂಟಲ್ ಒಂದು ಪ್ರತಿ ಹೆಕ್ಟರ್ಗೆ ರೈತ ಬಾಂಧವರು ಪಡೆಯಬಹುದು. ಈ ತಳಿಯ ವಿಶೇಷ ಗುಣಧರ್ಮಗಳು ಏನಪ್ಪಾ ಅಂತಂದ್ರೆ ಎಲೆ ಚುಕ್ಕೆ ರೋಗ ಮತ್ತು ನಂಜಾನ ರೋಗಕ್ಕೆ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ತಳಿಯಲ್ಲಿ ಎಣ್ಣೆ ಪ್ರಮಾಣ ಸಾಧಾರಣವಾಗಿ 38-40% ಇರುವುದನ್ನು ನಾವು ಕಂಡಿದ್ದೇವೆ. ಸೊ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸೂರ್ಯಕಾಂತಿ ಸಂಕರಣ ತಳಿ ಅಂತ ನಾವೇನ್ ಹೇಳ್ತೀವಲ್ಲ, ಹೈಬ್ರಿಡ್ ಸನ್ ಫ್ಲವರ್ RSFH 700. ಎರಡೂ ತಳಿ ಕೂಡ ಇದು RSFH 1887 ಇರ್ಬೋದು, RSFH 700, ಇವೆರಡು ತಳಿಗಳು ಸಂಕರಣ ತಳಿಗಳೇ ಆಗಿರುತ್ತವೆ. ಎರಡನೇ ತಳಿಗಳಾದಂತ ತಳಿಗಳಾದ RSFH 700 ಅಂತ ಏನ್ ಹೇಳ್ತೇವಲ್ಲ, ಈ ಒಂದು ತಳಿಯ ಅವಧಿ 92-95 ದಿನಗಳಲ್ಲಿ ಮಾರುಕಟ್ಟೆಗೆ ಬರುತ್ತದೆ. ಈ ಒಂದು ತಳಿ ವಲಯ 1, 2 ಮತ್ತು 3 ಶಿಫಾರಸು ಮಾಡಲಿರುವಂತ ತಳಿ. ಈ ಗಿಡದ ಎತ್ತರ 170-185 ಸೆಂಟಿಮೀಟರ್ ವರೆಗೂ ಬೆಳೆಯುತ್ತದೆ. ಈ ತಳಿಯ ಒಂದು ಇಳುವರಿ ಸಾಮರ್ಥ್ಯ 13-16 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಪಡೆಯಬಹುದು ರೈತ ಬಾಂಧವರು. ಈ ಒಂದು ತಳಿಯು ಇತ್ತಿತ್ತಲಾಗಿ 2021 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರುವಂತಹ ತಳಿ. ಇದರ ಒಂದು ವಿಶೇಷ ಗುಣಧರ್ಮ ಏನಪ್ಪಾ ಅಂದ್ರೆ ಕಪ್ಪು ಬಣ್ಣದ ಬೀಜವನ್ನು ಹೊಂದಿರುತ್ತದೆ. ಸೊ ಸುಮಾರು ಎಣ್ಣೆ ಅಂಶ ಏನಪ್ಪಾ ಅಂದ್ರೆ 38-40% ಎಣ್ಣೆ ಅಂಶವನ್ನು ನಾವು ಈ ತಳಿಯಲ್ಲಿ ನೋಡಬಹುದು. ಇನ್ನೊಂದು ವಿಶೇಷ ಗುಣಧರ್ಮ ಏನಪ್ಪಾ ಅಂದ್ರೆ ಬೂದಿ ರೋಗಕ್ಕೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿ. ಒಳ್ಳೆಯದು ಸರ್, ತಾವು ಹೇಳಿದ ಎಲ್ಲ ವಿಚಾರಗಳನ್ನು ರೈತ ಬಾಂಧವರು ಬರುವ ಹಂಗಾಮಿಗೆ ತಪ್ಪದೆ ಮಾಡಿದ್ದೆ ಆದರೆ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದು ರೈತ ಬಾಂಧವರು. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮುಂದಿನ ಹಂಗಾಮಿಗೆ ಬಿತ್ತನೆಯನ್ನು ಮಾಡ್ತಾರೆ ಎಂಬಂತ ಒಂದು ವಿಚಾರದೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ರಿ. ಕೇಳುವ ಎಲ್ಲ ರೈತ ಬಾಂಧವರು ರೈತಪ್ಪಿಗೆ ಧನ್ಯವಾದಗಳು ಸರ್, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.

ಬಾಲ ಭೀಮಾಗೋಗಿ ಬರುತ್ತಾಳು. ಹೊತ್ತುದಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಎಡಿಯ ಇಡುದಾಳು. ಅಡುಗೈಯ ಎಡಿಯ ಇಡುದಾಳು ಬಾಲಿ ಬಲ ಭೀಮಾಗೋಗಿ ಬರುತ್ತಾಳು. ಕಲ್ಲ ಕಡಬವ ಮಾಡಿ ಮುಲ್ಲ ಸಾವಿಗೆ ಮಾಡಿ ಬನ್ನಿಯಲಿಯಾಗ ಎಡಿ ಮಾಡು. ಬನ್ನಿಯಲಿಯಾಗ ಎಡಿ ಮಾಡಿ ಪಾಂಡವರು ಉಣದ ಭೋಜಾರ ವನವಾಸು. ಕಲ್ಲ ಕಡಬವ ಮಾಡಿ ಮುಲ್ಲ ಸಾವಿಗೆ ಮಾಡಿ ಬನ್ನಿಯಲಿಯಾಗ ಎಡಿ ಮಾಡು. ಬನ್ನಿಯಲಿಯಾಗ ಎಡಿ ಮಾಡಿ ಪಾಂಡವರು ಉಣದ ಭೋಜಾರ ವನವಾಸು. ಯಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು. ಭೂಮಿ ತಾಯವ್ವ ಉಡುಬಾರು ರಾಮವ್ವ ರಾಸಿಗೆ ಉಲಸ ಕೊಡುಬಾರು. ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು. ಭೂಮಿ ತಾಯವ್ವ ಉಡುಬಾರು ರಾಮವ್ವ ರಾಸಿಗೆ ಹುಲಸ ಕೊಡುಬಾರು. ಅಟ್ಟಂಬಾರ ರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲು. ತೊಡೆಯ ತೊಳಿಲಕ್ಕ ನೀರಿಲ್ಲು ಹನುಮಂತ ಇರೆವಳೆ ಕಾಲೇವ ತಿರುವ್ಯಾನು. ಅಟ್ಟಂಬಾರ ರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲು. ತೊಡೆಯ ತೊಳಿಲಕ್ಕ ನೀರಿಲ್ಲ ಹನುಮಂತ ಇರೆವಳೆ ಕಾಲೇವ ತಿರುವ್ಯಾನು. ಸೀತಮ್ಮನ್ವಯ್ಯ ಶ್ರೀರಾಮ ದ್ವೈದಾಗ ಹನುಮಂತ ಸುಮಾಗು. ಹನುಮಂತ ಸುಮಗ ಕುಂತೋ ಸೀತವನ ಶರಿಯ ಬಿಡಿಸಾನು. ಸೀತವನ್ವಯ್ಯಾಗ ಶ್ರೀರಾಮ ಸಂದಾತ ಹನುಮಂತ ಸುಮಾಗು. ಆಗ ಹನುಮಂತ ಸುಮಗತ ಕುಂತೋ ಸೀತಮ್ಮನ ಶರಿಯ ಬಿಡಿಸಾನು. ಬಸವಣ್ಣನಡಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತವಡ್ಡಾಳಾಗವರವು. ಆಸ್ತವಡ್ಡಾಳಾಗವರವ್ವ ಯೋಳಡಿ ಶರಪಿ ಒಡ್ಡಾಳ ಕೊನಿ ಶರಗು. ಬಸವಣ್ಣನಡಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತವಡ್ಡಾಳಾಗವರವು. ಆಸ್ತವಡ್ಡಾಳಾಗವರವ್ವಯೋಳಡಿ ಶರಪಿ ಒಡ್ಡಾಳ ಕೊನಿ ಶರಗು. ಜಂತ ಗುಂಟಿಯ ಹಲ್ಲ ಎಂತವರ ಮಾಡಾರ ಪಂಚಾಳದವರ ಬಡಿಗೇರು. ಪಂಚಾಳದವರ ಬಡಿಗೇರು ಮಾಡಿದ ಕುಂಟಿ ಚಿಂತಿಲ್ಲದ ಗಗ್ಗಿ ಅಳದೇವು. ಜಂತ ಗುಂಟಿಯ ಹಲ್ಲ ಎಂತವರ ಮಾಡಾರ ಪಂಚಾಳದವರ ಬಡಿಗೇರು. ಪಂಚಾಳದವರ ಬಡಿಗೇರು ಮಾಡಿದ ಕುಂಟಿ ಚಿಂತಿಲ್ಲದ ಗಗ್ಗಿ ಅಳದೇವು. ನಮ್ಮೆತ್ತಿನ ಕೊರಳಾಗ ಸಣ್ಣಿ ಸರ ಪುಣಿ ಯಾರ ಕದ್ದೀರಿ ಕೊಡರೆವು. ಯಾರ ಕದ್ದೀರಿ ಕೊಡರೆವು ನಂಬಸವ ಮೇಯುವಲ್ಲ ನೀರ ಕುಡಿವಲ್ಲು. ನಮ್ಮೆತ್ತಿನ ಕೊರಳಾಗ ಸಣ್ಣಿ ಸರ ಪುಣಿ ಯಾರ ಕದ್ದೀರಿ ಕೊಡರೆವು. ಯಾರ ಕದ್ದೀರಿ ಕೊಡರವ ನಮ್ಮ ಬಸವ ಮೇಯುವಲ್ಲ ನೀರ ಕುಡಿವಲ್ಲೋ ಬಸವ ಬಂಡಿಯ ನೇರಿ ಶಿವನ ನಂದಿಯ ನೇರಿ ಪಾರ್ವತ ದೇವಿ ರಥವೇರು ಪಾರ್ವತ ದೇವಿ ರಥವೇರಿ ಬರುವಾಗ ಬಂದ